ಹೂವಿನ. ಈ ಹೂವಿಗೆ ಯಾಕೆ ಬಂದ್ರಿ? ಹೂವಿರಿ ಅದ ಮತ್ತೆ ನಮ್ಗ ಲಾಭ ಐತೆ. ಹೌದಾ? ಒಟ್ಟು ಹೆಚ್ಚು ಲಾಭ ಇದೆ ಇದ್ರಲ್ಲಿ. ಲಾಭ ಐತೆ, ಚಲೋ ಕಾಣತ್ತೆ ನಮ್ಗ, ಚಲೋ ಕಾಣದಕ್ಕೆ ಅದನ್ನ. ಹೂವಿನ ಬೆಳೆಯನ್ನ ಯಾವಾಗ್ಲಿಂದ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಯಾಕೆ ಬೆಳೀತಾ ಇದ್ರಿ? ಅದರಿ ನಮಗ ಲಾಭ ಐತ್ರಿ, ಅದ ಲಾಭ ಜಾಸ್ತಿ. ಲಾಭ ಐತ್ರಿ. ಎಷ್ಟು ಎಕರೆಯಲ್ಲಿ ಬೆಳಿತಿದ್ರಿ? ಕಾಲ ಎಕರೆ. ಕಾಲ ಎಕರೆ. ಅದು ಕಾಲ ಎಕರೆ. ಸಣ್ಣ ಮಗ್ಗಿನೂ ಒಂದು ಕಾಲ ಎಕರೆ ಇದೆ. ಕಾಲ ಎಕರೆ. ಸೇವಂತಿಗೆ ಒಂದು ಕಾಲ ಎಕರೆ. ಕಾಲ ಎಕರೆ. ಈ ಹೂವಿನ ಬೆಳೆಯನ್ನ ಬೆಳೆಯೋದಕ್ಕೆ ಯಾರು ಪ್ರೇರಣೆ ನಿಮ್ಗೆ, ಎಲ್ಲಾದ್ರೂ ನೋಡಿದ್ರಾ ಅಥವಾ ಹೇಗೆ ಅಂತ? ಇದು ನಾವು ಹೂವು ನಡಗಲ ತರ್ತೀವಿ. ಈಗ ನಾನು ಹೂವು ಬೆಳಿಬೇಕು ಅಂತ ತೀರ್ಮಾನ ಮಾಡಿದ್ದು ಯಾರ ಕಾರಣ ಅದಕ್ಕೆ ನಿಮ್ಗೆ ಅಂತ? ಅದಕ್ಕೆ ಕಾರಣ ನಾವು ಕಾರಣ. ನೀವೇ ಕಾರಣ, ನೀವೇ ಡಿಸೈಡ್ ಮಾಡ್ತೀರ. ಎಲ್ಲಾದ್ರೂ ನೋಡಿದ್ರ ಹೂ ಬೆಳೆಗಾರನ ಅಲ್ಲಿ ಅಲ್ಲೇ ಹೂ ನಡಗಲ ಅಲ್ಲಿ ನೋಡಿ ಬಂದ, ಅಲ್ಲೇ ನೋಡಿ ಬಂದ ನಾವು ಅಯ್ಯ ತಂದ ಇಲ್ಲೇ ತಂದ ಹಚ್ಚಿವ್ರಿ. ಹೂ ನಡಗ್ಲಿಕ್ಕೆ ಹೋಗಿದ್ರಿ? ಅಲ್ಲಿ ಹೋಗಿ ತಂದ ಹಚ್ಚಿವ್ರಿ. ಅಯ್ಯ ಅಲ್ಲಿಂದ ತರಿಸ್ತೀರಿ? ಅಲ್ಲಿ ತರಿಸ್ತೀರಿ. ಈಗ ತರಿಸಿ ಅಲ್ಲಿ ಈಗ ಒಂದು 20 ವರ್ಷ ಆದ್ಬಿಟ್ರಿ ಅವ್ ಹಚ್ಚಿ. ಅದ ಹಂಗೆ ಕಂಟಿನ್ಯೂ ಇರ್ತದೆ? ಕಂಟಿನ್ಯೂ ಇರ್ತೀರಿ. ಇನ್ನ 2 ವರ್ಷ ಇರ್ತಾವ್ರಿ ಅವು, ತೆಗ್ದು ಮತ್ತೆ ಬೇರೆ ತರಿಸ್ಬೇಕ್ರಿ. ಸಣ್ಣ ಮಗ್ಗಿನೇ ಯಾಕೆ ಶುರು ಮಾಡಿದ್ರಿ? ಮತ್ತೆ ಅದು ಬರೋದ ಬರೋದಲ್ಲ, ಕಂಟಿನ್ಯೂ ಬರ್ತಾ ಇರ್ತದೆ. ಕಂಟಿನ್ಯೂ ಬರ್ತಾ ಇರ್ತೀರಿ, ಕಾಸು ಕೈಯಲ್ಲಿ ಸಿಗ್ತಾ ಇರ್ತದೆ. ಸಣ್ಣ ಮಗ್ಗಿ ಸಸಿಯನ್ನ ಅಂದ್ರೆ ನೀವು ಅಗಿ ತಂದ್ರಲ್ಲ, ಹೆಂಗೆ ಒಂದು ಅಗಿ ತಗೊಂಡ್ರಿ? 25 ರೂಪಾಯಿ ಅಗಿ ಅವಾಗ ತಂದಿದ್ದು. ಎಷ್ಟು ಅಗಿ ಹಚ್ಚಿದ್ರಿ ಕಾಲ ಎಕರೆಗೆ? ಕಾಲ ಎಕರೆ 100 ಅಗಿ ಹಚ್ಚಿರೋಟ್ರಿ. ಅಗಿ ತಂದ್ಮೇಲಿಂದ ಏನೇನ್ ಮಾಡಿದ್ರಿ? ಭೂಮಿ ಎಲ್ಲ ಸಿದ್ಧತೆ ಎಲ್ಲ ಹೇಗ್ ಮಾಡ್ಕೊಂಡ್ರಿ? ಅದನ್ನ ಸುಣಗ ಕುಣಿ ಕಡಿಸಿ, ಕುಣಿ ಕಡಿಸಿ ಗೊಬ್ಬರ ತುಂಬಿ, ಗೊಬ್ಬರ ತುಂಬಿ ಅಗಿ ಹಚ್ಚಿಬಿಡೋದು. ನೀರ ಅಗಿ ಹಚ್ಚಿದ್ಮೇಲೆ ಅದು ಬೆಳೆದಂಗೆಲ್ಲ ಅದಕ್ಕೆ ಸಿಂಪರಣೆ ಮಾಡೋದು, ಔಷಧಿಗಳಾಗಿರ್ಬೋದು, ಬೇರೆ ಏನಾದ್ರೂ ಗೊಬ್ಬರ ಕೊಡೋದಾಗಿರ್ಬೋದು, ಏನೇನ್ ಕೊಡ್ತೀರಿ ಹೇಗೆ? ಅದಕ್ಕೆ ನೋಡ್ರಿ, ಅದಕ್ಕೆ ತಿಪ್ಪಿ ಗೊಬ್ಬರ, ಕೊಳಿ ಗೊಬ್ಬರ ಕೊಟ್ಟ ಆಮೇಲೆ ಡಿಸೆಂಬರ್ ತಿಂಗಳಲ್ರಿ ಒಟ್ಟ ಕಟ ಮಾಡ್ತೀರಿ. ಕಟ ಮಾಡಿ ಎಲ್ಲ ತುಂಬಿ ಅಂದ್ರೆ ಎಕ್ಸ್ಟ್ರಾ ಬಿಟ್ಟಿದ್ದೆಲ್ಲ ತೆಗಿತೀರಿ? ತೆಗೆದು ಕಟ್ ಮಾಡ್ಬಿಡ್ತೀರಿ ಕತ್ತರಿಲಿ. ಕಟ್ ಮಾಡಿ ಎಲ್ಲ ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿ ಚಾಕಣಿ ಅಂತೀರಿ ನೀವು? ಚಾಕಣಿ ಕಟ್ ಮಾಡೋದು. ಬೇರೆ ಯಾವ್ದೇ ಅಂಗಡಿ ಗೊಬ್ಬರ ಹಾಕಲ್ಲ ನೀವು? ಕಾಂಪ್ಲೆಕ್ಸ್ ಡಿಎಪಿ ಹಾಕ್ತೀರ? ಯಾವ ಕೊಡ್ಬೇಕು ಅದು? ಫಸ್ಟ್ ಗೆ ಕೊಡ್ತೀರಿ ಕಟ್ ಮಾಡಿದ ಕಟ್ಲ ಮತ್ತೆ ಅಲ್ಲಿದ್ದಾಗ ಹದಿನೊಮ್ಮೆ ವಾರಕ್ಕೊಮ್ಮೆ ಹಾಕ್ಯಂತಿರ್ತೀರಿ? ಹಾಕ್ತಾನೆ. ಹಾಕ್ತೀರಾ? ಈಗ ಹೂವಿನ ಬೆಳೆಗೆ ಬೇಕಾಗುವಷ್ಟು ನೀರು ಇದೆಯಾ ನಿಮ್ಗೆ? ಐತ್ರಿ, ನೀರ್ ಐತ್ರಿ. ಏನ್ ಹನಿ ನೀರಾವರಿ ಇದೆಯಾ? ಹನಿ ನೀರಾವರಿ ಐತ್ರಿ, ನೀರ್ನ ಅಷ್ಟ ಹರಿಸ್ತೀರಿ. ಈಗ ಈ ಸಣ್ಣ ಮಗ್ಗಿ ಅಥವಾ ಮಲ್ಲಿಗೆ ಒಂದ್ ಮಗ್ಗಿ ಏನ್ ಬೆಳೀತಿದ್ರಲ್ಲ, ಮಾರುಕಟ್ಟೆ ಎಲ್ಲೆಲ್ಲಿ ನಿಮ್ಗೆ ಜಾಸ್ತಿ ಬೇಡಿಕೆ ಇದೆ? ಮಾರುಕಟ್ಟೆ ನಮ್ಗ ಗಂಗಾವತಿ ಹಾಕ್ತೀರಿ. ಗಂಗಾವತಿ ಹಾಕ್ತೀರಿ, ಗಂಗಾವತಿ ಸ್ವಲ್ಪ ಇದಾಗ ಸರಿ ಆಗಲ್ಲ, ಮತ್ತೆ ಇರ್ಕಲ್ಗಡಕ್ ಹೋಗ್ರಿ ಮಾರ್ಕೆಟ್. ಇರ್ಕಲ್ಗಡಕ್ ಹೋಗುತ್ತೆ. ದಿನ ಎಷ್ಟು ಬರ್ತದೆ? ದಿನ ಒಂದ್ 4 ಕೆಜಿ ಬರ್ತೀರಿ, ಜಾಸ್ತಿ ಸಿಗುತ್ತೆ. ರೇಟ್ ಹೆಂಗಿದೆ? ರೇಟ್ 700-1700 ಮಾರ್ತ ನೋಡ್ರಿ. ಅದು 200-1200 ಸಿಗುತ್ತೆ. ಸಿಗತ್ರಿ. ಯಾವ ಯಾವ ಸೀಸನ್ ಅಲ್ಲಿ ಜಾಸ್ತಿ ಸಿಗುತ್ತೆ? 3ನೇ ತಿಂಗಳದಾಗ 4ನೇ ತಿಂಗಳಲ್ಲಿ ಬೆಸ್ಟ್ ಜಾಸ್ತಿ ಸಿಗುತ್ತೆ. ಮಾರ್ಚ್ ಏಪ್ರಿಲ್ ಜಾಸ್ತಿ ಇರ್ತಾರೆ ಹಬ್ಬಗಳು ಜಾಸ್ತಿ. ಜಾಬ್ ಯಾಕಂದ್ರೆ ಲಗ್ನ ಮಾಸ ಇರ್ತಾವಲ್ರಿ, ಮಾರ್ಕೆಟ್ ಜಂಪ್ ಇರ್ತಾರೆ ರೇಟ್. ಆಷಾಢ ಸ್ವಲ್ಪ ಕಮ್ಮಿ ಆಗತ್ತೆ, ಕಮ್ಮಿ ಆಗತ್ತೆ. ಮತ್ತೆ ಒಂದ್ ದಿನ ಹತ್ತ ಮತ್ತೆ ಜಾಸ್ತಿ ಆಗತ್ತೆ ರೇಟ್. ಮತ್ತೆ ಕಾರ್ತಿಕ ಮಾಸ ಜಾಸ್ತಿ ಆಗತ್ತೆ, 1000-1700 ಹಿಂಗ್ ಮಾರತ್ರಿ. ಸೊ 1200 ರೂಪಾಯಿ ಅಂದ್ರೆ ಸಹಿತ ದಿನಕ್ಕೆ ಒಂದ್ 5 ಕೆಜಿ ಸಿಗುತ್ತೆ ಅಂದ್ರೆ ಸಹಿತ ದಿನ ಒಂದ್ 6,000 ರೂಪಾಯಿ ಬಿಲ್ ಆಗ್ತಿರ್ತ ಬರ್ತ್ರಿ. ಹಾಕತ್ರಿ, ಅರಿಬೇಕಲ್ರಿ, ಅರಿದ ಸಾಕಲ್ರಿ. 4-5 ಜನ ಇರ್ತಾರೆ, 4 ಜನ ಅಂತ ಇರ್ತಾರೆ. ಒಬ್ರು ಎಷ್ಟು ಕೆಜಿ ಅರಿತಾರೆ? ಒಬ್ರು 1 ಕೆಜಿ ಇರ್ತಾರೆ, ಬೆಳಿಗ್ಗೆ ಹೋಗ್ಬಿಡ್ತಾರೆ 9 ಗಂಟೆ 1 ಕೆಜಿ ಅರ್ಬಿಡ್ತಾರೆ. ಅರ್ಬಿಡ್ತಾರೆ. ದಿನ ಎಷ್ಟ್ ಜನ ಬೇಕಾಗುತ್ತೆ ಆಳು ನಿಮ್ಗೆ? ಅವಕ್ಕೆ 5 ಜನ ಬೇಕ್ರಿ. ಒಬ್ಬೊಬ್ರು 1 ಕೆಜಿ ಅರಿತಾರೆ, 4-5 ಕೆಜಿ. ಅವ್ರಿಗೆ ಕೂಲಿ ಎಷ್ಟು ಕೊಡ್ತೀರಿ? 1 ಕೆಜಿಗೆ 60 ರೂಪಾಯಿ ಕೊಡ್ತೀರಿ. 60 ರೂಪಾಯಿ ಒಂದು ಅವ್ರಿಗೊಂದು ದಿನ 300 ರೂಪಾಯಿ ಹೋಗುತ್ತೆ. ಹೋಗತ್ತೆ ರೀ, 1 ಕೆಜಿನ ಜಾಸ್ತಿ ಅರಿಯುತ್ತಾರೆ ಅವ್ರು? ಅರಿತ ಜಾಸ್ತಿ ಅರಿತಾರೆ, ಟೈಮ್ ಇತ್ತು ಅರಿತಾರೆ. ಒಟ್ಟೊಂದು 300-500 ರೂಪಾಯಿ ಖರ್ಚಿದ್ದೆ. ಮಲ್ಲಿಗೆಯನ್ನ ಇರ್ಕಡಲ್ಗಡ ಅಲ್ದೇನೆ ಬೇರೆ ದೂರದವ್ರು ಏನಾರು ಇಲ್ಲಿ ಬಂದು ಖರೀದಿ ಮಾಡೋದು ಆ ಥರದ ಏನಾರು ಮಾಡ್ತಾರ? ಖರೀದಿದಾರ ಇಲ್ಲಿ ಬರ್ಗಲ್ರಿ, ಇಲ್ಲಿ ಬರ್ರಿ, ನಾವು ಕಳಿಸ್ಬೇಕ್ರಿ. ಕೊಪ್ಪಳ ಕಳಿಸ್ತೀವ್ರಿ, ಕಳಿಸ್ತಾರ ಕೊಪ್ಪಳಕ್ಕೆ ಹೋಗ್ತಾರೆ? ಹೋಗ್ತಾವ್ರಿ. ನಿಮ್ಮ ಭಾಗದಲ್ಲಿನ ಅಲ್ಲಿ ಬರೋದು. ಈಗ ಟೋಲ್ ಗೇಟ್ ಹತ್ರ ಬೆಳಗ್ಗೆ ಎಲ್ಲ ಹೂ ಖರೀದಿದಾರರು ವ್ಯಾನ್ ಹಾಕೊಂಡು ನಿಂತಿರ್ತಾರೆ ಅವ್ರು. ಹೌದ್ರಿ. ನಿಮ್ ಇಲ್ಲಿಂದ ಸಿಕ್ಕಾಪಟ್ಟೆ ಹೋಗ್ತಿರ್ತಾವ ಹಂಗಾರೆ? ಹೌದ್ರಿ. ಹೋಗ್ರಿ. ನಿಮ್ ಭಾಗದಲ್ಲಿ ಎಷ್ಟ್ ಜನ ಇದಾರೆ ಹೂ ಬೆಳೆಗಾರರು? ಇಲ್ಲಿ ನಮ್ ಭಾಗದಾಗ ಇಲ್ಲಿ ಇಬ್ರದಾರ ನಮ್ಮ ಇಬ್ರಿ ಇಲ್ಲಿ ನಮ್ಮ ನಮ್ಮ ನಮ್ಮೂರ ಜಿರ್ಗುಮ್ಕೆ ಇಬ್ರದಾರ ನೀವು ಈ ಕುದ್ರಿಮೋತಿ ಮತ್ತೆ ಕಾಮನೂರು ಇಲ್ಲೆಲ್ಲ ಜಾಸ್ತಿ ಇದಾರಲ್ಲ ಆ ಕಡೆ ಅದಾರ್ರಿ ಅದಾರ ಚೆನ್ನಾಳ ಕಲ್ಲಡ ಬಾರಿ ಬೆಳಿತಾರ ಅಲ್ಲಿ ಬೆಳಿತಾರೆ. ಹೂ ಬೆಳೆಯೋದ್ರಿಂದ ಒಂದು ಆದಾಯ ಜಾಸ್ತಿ ಇದೆ ಐತ್ರಿ. ಮೇಂಟೆನೆನ್ಸ್ ಕಡಿಮೆನಾ? ಮೇಂಟೆನೆನ್ಸ್ ಮಾಡ್ಬೇಕ್ರಿ ಮಾಡ್ಬೇಕ್ರಿ. ಅದು ಮಜ್ಜಿ ರೋಗ ಅಂತ ಬೆಳಿತ್ರಿ. ಓಹೋ. ಆ ಮಜ್ಜಿ ರೋಗಿಗೆ ಎಣ್ಣೆ ಹೊಡಿತೇ ಇರ್ಬೇಕ್ರಿ. ಅದು ಮಲ್ಲಿಗೆ ಹೂಗೆ ಮಜ್ಜಿ ರೋಗ ಅಂತ ಬರ್ತ್ರಿ. ಅದಕ್ಕೆ ಅದು ಎಲಿ ಬೆಳ್ಳಗಾಗ್ಬಿಡ್ತ್ರಿ. ಅದು ಏನಾಗ್ಬಿಡುತ್ತ ಮಗ್ಗಿ ಹೆಚ್ಚಿ ಬಿಡುತ್ತೆ. ಆಮೇಲೆ ಅದು ಎಣ್ಣೆ ಹೊಡಿತ್ರೆ ಸ್ವಲ್ಪ ಮಗ್ಗಿ ನಿಚ್ಚಳಾಗಿ ಬರ್ತದೆ. ನಿಚ್ಚಳಾಗಿ ಬರ್ತದೆ. ಆ ಮಜ್ಜಿಗೆ ರೋಗ ಎಂದ್ರೆ ಏನು? ಎಲ್ಲಾ ಗಿಡಗಳಿಗೆ ಹಬ್ಬಿಟ್ಟಿರ್ತದ? ಮಾತ್ರ ಒಂದ್ ಗಿಡ ತಗಂತಂದ್ರೆ ಆಗ ಸಣ್ಣ ಗಿಡಕಂತ ಹೋಗತ್ರಿ. ಅದು ಅವ್ ನೋಡ್ಕಂತ ದೊಡಿಬೇಕು. ನಾವು ಒಟ್ಟು ಕಾಯ್ತಾ ಇರ್ಬೇಕು. ಕಾಯ್ತಾ ಇರ್ಬೇಕ್ರಿ. ಇದಲ್ದೇನೆ ನೀವು ಸೇವಂತಿಗೆ ಬೆಳಿತಿರಲ್ವಾ? ಸೇವಂತಿಗೆ ಕಂಟಿನ್ಯೂ ಆಗಿ ಎಷ್ಟು ತಿಂಗಳವರೆಗೂ ನಿಮ್ಗೆ ಅದು ಹೂ ಕೊಡ್ತಾ ಇರ್ತದೆ? ಸೇವಂತಿಗೆ ಅಲ್ರಿ ಅದು ಹಚ್ಚಿ ಮೂರ್ ತಿಂಗಳು ಚಲೋಕತ್ರಿ ಹೂವ. ಮೂರ್ ತಿಂಗಳು ಚಲೋಕತ್ತ ಬಿಡ್ರಿ. ಆಮೇಲೆ ಅದನ್ನ ಕೆಡಿಸ್ಬಿಡದ? ಹಾ, ಮೂರ್ ತಿಂಗಳು ಆಯ್ತು ಮತ್ತೆ ಕೆಟ್ಟ ತೆಗೆದು ಬಿಡದ್ರಿ. ಮತ್ತೆ ಹೊಸಾಗಿ ಹಸಬೇಕ್ರಿ. ಸೇವಂತಿಗೆ ಬೆಲೆ ಹೆಂಗ್ ಸಿಗ್ತದೆ? ಸೇವಂತಿಗೆ ಬೆಲೆ ಚಲೋ ಆಯ್ತ್ರಿ. ಎಷ್ಟು ಕೆಜಿ ಬರ್ತದೆ? ದಿನ ಒಂದ್ ಹತ್ತು ಕೆಜಿ ಬರ್ತದೆ. ಹತ್ತು ಕೆಜಿ ಸಿಗುತ್ತೆ. ರೇಟ್ ಏನ್ ಸಿಗುತ್ತೆ? ರೇಟ್ ಅದು ಮುನ್ನೂರು ಸಿಗತ್ರಿ. ಅದು ಕೆಜಿ ಅವರೇಜ್ 300 ರೂಪಾಯಿ ಸಿಗುತ್ತೆ ಅನ್ಕೊಳ್ಳಿ. ಅದು ಒಂದು ದಿನ ಒಂದ್ 3,000 ಇರ್ತದೆ. ಇರ್ತದ್ರಿ. 35,000 ಕಾತ್ರಿ. ಸ್ವಲ್ಪ ಸಜ್ಜಿದ್ದಿಲ್ರಿ ವರ್ಷ. ಹೋದ ವರ್ಷ 85,000 ಆಯ್ತ್ರಿ. ಬರೀ ಸೇವಂತಿಗೆ ಇದೆ? ಸೇವಂತಿಗೆ ಆಟರಿ. 85,000 ಆಯ್ತು ಹೋದ್ರ ಸರ್. ಮೂರ್ನಾಲ್ಕು ತಿಂಗಳವರೆಗೆ ಒಂದ್ 80,000 ಆಗುತ್ತೆ. 85,000 ಆಯ್ತ್ರಿ. ಮಲ್ಲಿಗೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ನಿಮ್ಗೆ? ಮಲ್ಲಿಗೆ ಜಾಸ್ತಿ ಆಗತ್ರಿ. ಹೋಗಿ ಜಾಸ್ತಿ ಮಲ್ಲಿಗೆ. ಬಟ್ ಲಾಭ ಜಾಸ್ತಿ. ಅದು ಲಾಭ ಜಾಸ್ತಿ. ಅರೇ ಸಾಕಲ್ರಿ ಅದ. ಹಿಂಗಾಗಿ ಜನ ಇದ. ಒಬ್ಬ ಮನುಷ್ಯರು ಒಂದ್ ಆಳು ಒಂದ್ ಕೆಜಿಗಿನ ಜಾಸ್ತಿ ಹರಿಲಿಕ್ಕೆ ಆಗಲ್ಲ ಅಂತೀರೇನ? ಒಂದ್ ಕಿಲೋ ಹರಿತಾರೆ. ಹರಿತಾರೆ ಹರಿತಾರೆ ಆರಾಮ ಜಾಸ್ತಿನೇ ಹರಿತಾರೆ. ಸಣ್ಣ ಮಗ್ಗಿ ಮತ್ತು ಸೇವಂತಿಕೆ ಈ ಹೂವು ನಿಮ್ಮನ್ನ ಆರ್ಥಿಕವಾಗಿ ಸ್ವಲ್ಪ ಬಲಪಡಿಸಿದವೆ? ಬಲಪಡಿಸಿದ್ರೆ. ಹಣಕಾಸಿನ ವಹಿವಾಟು ಜಾಸ್ತಿ ಇದೆ? ಜಾಸ್ತಿ ಇದೆ. ಇದೆಲ್ಲ ದುಡ್ಡು ನಿಮ್ಗೆ ಬೇರೆ ಬೇರೆ ಕೃಷಿ ಬೆಳೆಗಳಿಗೆ ಬೆಳೆಯೋದಕ್ಕೆ ಅದಕ್ಕೆ ಖರ್ಚು ವೆಚ್ಚಗಳಿಗೂ ಬೇಕಾಗ್ತದೆ. ಬೇಕ್ರಿ. ಇದಲ್ದೆ ಏನೇನ್ ಬೆಳಿತೀರಿ ಬೇರೆ? ಬೇರೆ ಮೆಕ್ಕೆಜೋಳ ಹಾಕ್ತೀರಿ. ಕಲ್ಲಂಗಡಿ ಮಾಡ್ತೀರಿ. ಕಲ್ಲಂಗಡಿ ಸೀಡ್ಸ್ ಮಾಡ್ತೀರಾ? ಸೀಡ್ಸ್ ಮಾಡ್ತಾರೆ. ಸೀಡ್ಸ್ ಸೀಡ್ಸ್ ಮಾಡ್ತಾರೆ. ಈ ಸೀಡ್ಸ್ ಸಹಿತ ನಿಮ್ ಭಾಗದಲ್ಲಿ ಪ್ರಾಫಿಟ್ ಜಾಸ್ತಿ? ಹಾ, ಜಾಸ್ತಿ ಇಲ್ಲ. ಜಾಸ್ತಿ ಇಲ್ಲ. ಎಷ್ಟು ಎಕರೆ ಮಾಡ್ತೀರಿ ಸೀಡ್ಸ್? ಒಂದ್ ಎಕರೆ ಹಾಕ್ತೀರಿ. ಕಲ್ಲಂಗಡಿ ಸೀಡ್ಸಿನ ಅಂದ್ರೆ ಕ್ರಮಗಳು ಏನೇನ್ ಮಾಡ್ತೀರಿ ಸ್ಟಾರ್ಟಿಂಗ್ ಎಲ್ಲ? ನೀವು ಫಸ್ಟ್ ಗೆ ಡ್ರಿಪ್ ಸೀಟ್ ಹಾಕ್ತೀರಿ. ತಳಗೊಬ್ಬರ ಹಾಕ್ಬಿಡದೆ. ಆಮೇಲೆ ಡ್ರಿಪ್ ಸೀಟ್ ಹಾಕಿ ಬೀಜ ಹುರಿಕೆ ಮಾಡಿ. ನೀವು ಕಂಪ್ನಿಗೂ ನಿಮ್ಗೂ ಏನಾದ್ರೂ ಕರಾರು ಒಪ್ಪಂದಗಳಾಗಿರ್ತಾವ? ಆಗಿರ್ತಾವ್ರಿ. ಏನೇನ್ ಆಗಿರ್ತದೆ? ಅವರು ಅವರ ಬೀಜ ಕೊಡ್ತಾರಲ್ರಿ. ಅವರ ಬೀಜ ಒಯ್ತಾರ. ಬೀಜ ಅವರೇ ಕೊಡ್ತಾರೆ. ಬೀಜ ಅವರೇ ಒಯ್ತಾರೆ. ಬೀಜ ಫ್ರೀ ಅಂತ ಕೊಡಲ್ಲ. ಫ್ರೀ ಕೊಡ್ತಾರೆ ಬೀಜನ. ಬೀಜ ಫ್ರೀ ಕೊಡ್ತಾರೆ. ಬೀಜ ಹೆಂಗ್ ಖರೀದಿ ಮಾಡ್ತಾರೆ? ಒಳ್ಳೆ ಅವರು 2,000, 2,500, 3,000 ಹಿಂಗೈತ್ರಿ. ಅದು ಖರ್ಚುಗಳು ಏನೇನ್ ಬರ್ತವೆ ಯಜಮಾನ್ರೆ ಕಲ್ಲಂಗಡಿ ಬೀಜೋತ್ಪಾದನೆಯಲ್ಲಿ? ಖರ್ಚು ಬರುತ್ತೆ. ಅದು ಸ್ವಲ್ಪ ಎಣ್ಣೆ ಹೊಡಿಬೇಕು. ಔಷಧಿಗಳು ಖರ್ಚಿದೆ. ಬೆಳಿಗ್ಗೆ ಕ್ರಾಸ್ ಮಾಡ್ಬೇಕು ಪೌಡರ್. 8-10 ಮಂದಿ ಕರ್ಕೊಂಡು ಹೋಗಿ. ಈ ಔಷಧಿಗಳು ಎಲ್ಲಿವರೆಗೂ ಹೊಡಿತಾ ಇರಬೇಕು? ಯಾವಾಗ ಕೊಡ್ತಾ ಇರಬೇಕು? ಕಾಯಿ ಇದಾಗ ಮಟ್ಟ ಕೊಡ್ಬೇಕ್ರಿ. ಕಾಯಿ 40 ಅಂತ ಕೊಡ್ಬೇಕು ನೋಡ್ರಿ. ಕ್ರಾಸ್ ಮಾಡ್ಬಿಟ್ಟು 40 ದಿನ ಔಷಧಿ ಹೊಡಿತಾ ಇರಬೇಕು. ಹೊಡಿತಾ ಇರ್ಬೇಕ್ರಿ. ದಿನಾನ ಅಥವಾ 4 ದಿನ ಬಂದ್ರಿ? 10 ಔಷಧಿಗಳು ಸಿಂಪರಣೆ ಆಗುತ್ತೆ. ಆಗತ್ರಿ. ಮತ್ತೇನ್ ಖರ್ಚು ಇರ್ತದೆ? ಆಳಿನ ಖರ್ಚು ಅಂದೈತಲ್ರಿ. ಆಳಿನ ಖರ್ಚು ಹೆಂಗೆ? ಕ್ರಾಸಿಂಗ್ ಮಾಡಕ್ ಬರ್ತಾರಲ್ವಾ, ಅದೊಂದೇ ಕೂಲಿನ ಬೇರೆ ಏನಾದ್ರು ಕೂಲಿ ಕೆಲಸಗಳು ಇರ್ತಾವ ಅವ್ರಿಗೆ? ಬೇರೆ ಇರ್ತಾವ್ರಿ. ಪೌಡರ್ ಕೊಟ್ಟಮೇಲೆ ಮತ್ತೆ ಬೇರೆ ಕೆಲಸ ಇರ್ತಾವ್ರಿ. ಒಬ್ಬೊಬ್ರು ಇರಗಲ್ಲ. ಪೌಡರ್ ಕೊಟ್ಟು ಬೆಳಿಗ್ಗೆ ಬರ್ತಾರೆ, 9 ಹೋಗ್ಬಿಡ್ತಾರೆ. ಕ್ರಾಸಿಂಗ್ ಮಾಡ್ತಾರೆ. ಮಾಡ್ತಾರೆ. ಕೂಲಿ ಎಷ್ಟು ಕೊಡ್ತೀರಿ ಅಲ್ಲಿ ಅವ್ರಿಗೆ? ಅವ್ರಿಗೆ 70-100 ಕೊಡ್ತಾರೆ. ಎಷ್ಟೊತ್ತು ಕೆಲಸ ಆಗ್ತದ ಅದು? ಅದು 9 ಹೋಗ್ಬಿಡ್ತಾರೆ ಅವ್ರು. ಬೆಳಿಗ್ಗೆ ಬಂದು 6 ಬರ್ತಾರೆ. 6 ಬರ್ತಾರೆ. 6 ಬರ್ತಾರೆ. ಒಬ್ಬರಿಗೆ 100 ಕೂಲಿ. 100 ಕೂಲಿ. ಒಂದು 2-3 ತಾಸು ಮಾಡ್ತಾರೆ. ಆಟರಿ. ಅಷ್ಟೊಳಗೆ ಮುಗ್ದು ಹೋಗ್ತದೆ. ಮುಗ್ದು ಹೋಗ್ತದೆ. ಕ್ರಾಸಿಂಗ್ ಎಷ್ಟು ದಿನದವರೆಗೆ ಆಗುತ್ತೆ ಇದು? ಅದು ಒಂದು 8 ದಿನ ಮಾಡ್ತೀವಿ. ಎಷ್ಟು ಜನ ಇರ್ತಾರೆ? ಒಂದು 9 ಮಂದಿ ಇರ್ತಾರೆ. ಒಂದು ದಿನ ಒಂದು 900 ಕ್ರಾಸಿಂಗ್ ಮಾಡೋ ಕೂಲಿ. ಒಂದು 8-10 ದಿನ ಆಗ್ಬೋದಾ? 8-10 ದಿನ ಆಗ್ಬೋದ್ರಿ. ಒಂದು 5,000 ರೂಪಾಯಿ ಖರ್ಚದು ಖರ್ಚಾಗತ್ರಿ. ಸೊ ಔಷಧಿ ಈ ಆಳಿನ ಖರ್ಚು ಎಲ್ಲ ಸೇರಿ ಒಂದು 15,000 ಬರ್ಬೋದಾ? ಜಾಸ್ತಿ ಬರುತ್ತೆ. ಒಂದು 20,000 ಬರ್ತೀರಿ. 20,000 ಖರ್ಚು ಬರ್ತದೆ. ಒಂದ್ ಎಕರೆಗೆ ಎಷ್ಟು ಬೀಜ ಬರುತ್ತೆ? ಒಂದ್ ಎಕರೆಗೆ 30-40 ಬರುತ್ತೆ ನೋಡ್ರಿ. 40 ಕೆಜಿ ಬರುತ್ತೆ ಅಂತ ಇಟ್ಕೊಳ್ಳಿ. ಹೆಂಗೆ ಕೆಜಿ ತಗೊಳ್ತಾರೆ? ಅದ್ರ 2,000 ಐತಿ, 2.5 ಐತ್ರಿ, 3,000 ಐತ್ರಿ. ಒಳ್ಳೆ ಕ್ವಾಲಿಟಿ ಬಂತಂದ್ರೆ 3,000 ಸಿಗುತ್ತೆ. ಸಿಗುತ್ತೆ. ಚೆನ್ನಾಗಿ ಬರ್ತದ ನಿಮ್ಮಲ್ಲಿ? ಬರ್ತಿಲ್ಲ, ಚೆನ್ನಾಗಿ ಬರ್ತದೆ ನಮ್ಮಡಿ. ಎರಡೂವರೆ ಸಾವಿರ ಅಂತ ಲೆಕ್ಕಿಟ್ರು ಸಹಿತ 1 ಲಕ್ಷ ರೂಪಾಯಿ ನಿಮಗೆ ಆದಾಯ ಬರ್ತದೆ. ಆದಾಯ ಬರ್ತದೆ. ರಾತ್ರಿ ಒಂದು ಕಾಡಿ ಒಂದು ಕಾಯ್ಬೇಕಲ್ರಿ. ಒಂದು 20,000 ರೂಪಾಯಿ ಖರ್ಚು. ಹಾ, ಕರ್ತ್ರಿ. 20,000-25,000 ರೂಪಾಯಿ ಖರ್ಚು. ಮತ್ತೆ ನಿಮ್ಮ ಕೂಲಿ ಅಂದ್ರೆ ನೀವು ಸಹಿತ ಮಾಲೀಕರಾದ್ರೂ ನಿಮ್ಗೂ ಒಂದು ಕೂಲಿ ಹಾಕ್ಬೇಕಲ್ವಾ? ಹೌದಲ್ವಾ? ನೀವು ಕೆಲಸ ಮಾಡ್ಬೇಕು, ರಾತ್ರಿಯೆಲ್ಲ ಕಾಯ್ಬೇಕು. ಕಾಯ್ಬೇಕ್ರಿ. ಒಂದು 70,000 ರೂಪಾಯಿ ಅಂತೂ 60-70,000 ರೂಪಾಯಿ ನಿವ್ವಳ ಲಾಭ ನಿಮ್ಗೆ ಸಿಗುತ್ತೆ. ಸಿಗುತ್ತೆ. ಯಾವುದು ಕಲ್ಲಂಗಡಿ ಬೀಜೋತ್ಪಾದನೆ? ಕರಡಿ ಹಾವಳಿ ಮೊದ್ಲಿತ್ತ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಇತ್ತೀಚೆಗೆ ಜಾಸ್ತಿ ಆಗತೈತ್ರಿ. ಏನೇನ್ ಮಾಡ್ತೇವೆ? ಕರಡಿಗಳು ಬಂದು ಬಂದು ಅವು ತಿಂತ ಹಣ್ಣು ಹೊಡಿದವ್ರಿ. ಅವು ಹಣ್ಣು ಹೊಡೆದ ಹಣ್ಣು ಹೊಡೆದಾಕ್ ಬಿಡ್ತಾವ್ರಿ. ತಿನ್ನದ ಸ್ವಲ್ಪ ಕೇಳ್ಸದ್ ಬಾಳ ರೀ. ಓಹೋ, ತಿರುವಕ್ ಹೋದ್ರೆ ಕಡೆಗ್ ಬಂದ್ಬಿಡ್ತಾವ. ನೋಡಿದ್ರಿ ನೀವು? ನೋಡಿವ್ರಿ. ರಾತ್ರಿ ನೋಡಿವ್ರಿ? ನೋಡಿ ತಿರುವಕ್ ಹೋಗಿವ್ರಿ. ತಿರುವಿ ಒಳ್ಳೆ ನಿರ್ತಾವ. ನಾಯಿ ಚೂ ಬಿಡ್ತೀವ್ರಿ, ಪಟಾಕಿ ಸಾರಿಸ್ತೀವಿ, ಗಲಾಟೆ ಮಾಡಿ ಓಡಿಸ್ತೀವಿ. ಈ ಬಗ್ಗೆ ಅರಣ್ಯ ಇಲಾಖೆಯವರಿಗೆ ದೂರು ಕೊಟ್ಟಿದ್ದೀರಾ? ಕೊಟ್ಟಿವ್ರಿ. ಏನಾದ್ರೂ ಕ್ರಮಗಳು ತಗೊಂಡಿದ್ರೆ ಕರಡಿಗಳನ್ನ ಇಲ್ಲಿಂದ ಅವರು ಮಾಡ್ತಾರೆ. ಸೊ ಈಗ ನೀವು ಇಲ್ಲಿ ಬೀಜೋತ್ಪಾದನೆ ಮಾಡುವಂತ ರೈತರೆಲ್ಲರೂ ರಾತ್ರಿ ಎಲ್ಲ ಹೊಲ ಕಾಯ್ಬೇಕು. ಈಗ ಕಾಯ್ಬೇಕ್ರಿ. ನೀವ್ ಹೊಲದಲ್ಲಿ ಏನ್ ಮಾಡ್ಕೊಂಡು ಉಳ್ಕೊಳಕ್ ಏನಾರು ಮಾಡಿರ್ತೀರಾ? ಅಟ್ಟ ಗಿಟ್ಟ ಹಾಕೊಂಡು ಅಟ್ಟ ಹಾಕಿವ್ರಿ. ಅಟ್ಟದ ಮೇಲೆ ಮಕ್ಕಂತೀವಿ. ಅಡಲೆ ಮಲ್ಕಂದ್ರೆ ನಿದ್ದೆ ಬಂದ್ ಕಡದ್ಬಿಡ್ತಾರ. ಕಷ್ಟ ಕಷ್ಟ ಆಗಲ್ಲ. ನಾಯಿ ಗಿಡಗಂದಿರ್ತೀವ್ರಿ. ಬಗಲ ನಾಯಿ ಇರುತ್ತ ಹೇಳ್ತತ್ರಿ. ಅವು ಬಂದ್ ಕೂಡ ಗೊತ್ತಾಗ್ಬಿಡ್ತ ಗೊತ್ತಾಗ ನಾಯಿ ಬೀಳ್ದಾಗತ್ತೆ. ಅವಾಗ ಎದ್ ಗಲಾಟೆ ಮಾಡಿ ಓಡಿಸ್ತೀವಿ, ಪಟಾಕಿ ಗಿಟಕೆ. ಸೊ ಈಗ ಸ್ವಲ್ಪ ಸಂಕಷ್ಟ ಹಂಗಾರೆ, ಈ ಕರಡಿಗಳ ಹಾವಳಿ ಇರೋದ್ರಿಂದ ರೈತರಿಗೆ ಸಮಸ್ಯೆ ಆಗ್ಯದ. ಸಮಸ್ಯೆ ಐತ್ರಿ. ಅಂದ್ರೆ ಇದುವರೆಗೂ ಏನು ಮನುಷ್ಯರಿಗೆ ತೊಂದರೆ ಮಾಡಿಲ್ಲ? ತೊಂದರೆ ಮಾಡಿಲ್ಲ. ಎಲ್ಲಿ ಏನು ಅನಾಹುತಗಳಾಗಿಲ್ಲ? ಅನಾಹುತ ಆಗಿಲ್ಲ. ಸೊ ಒಂದು ಈ ಬೀಜೋತ್ಪಾದನೆ ನಿಮ್ಮ ಭಾಗದಲ್ಲಿ ಹೆಚ್ಚು ಜನರು ಮಾಡ್ತಾ ಇದ್ದಾರೆ, ಒಂದಿಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಇದಲ್ದೇನೆ ನಿಮ್ಮ ಭಾಗದ ಕೃಷಿ ಒಂದು ಉದ್ಯಮವಾಗಿನೇ ಇದೆ, ತುಂಬಾ ಜನರಿಗೂ ಸಹಿತ ಅದು ಜೀವನಕ್ಕೆ ಆಸರೆ ಆಗಿದೆ, ಕೂಲಿ ಕಾರ್ಮಿಕರಿಗೆಲ್ಲ ಆಸರೆ ಆಯ್ತ್ರಿ. ಈಗ ನಿಮ್ಮ ಹೊಲದಲ್ಲೇ ಸುಮಾರು ಎಷ್ಟು ಜನ ಕೂಲಿ ಕೆಲಸಕಾರರು ಬರ್ತಾರೆ? ಇರ್ತಾರೆ, ಒಂದು ಅವ್ರದ ಒಂದ್ 8 ಜನ, ಈ ಉಳ್ದಾಗ 8 ಜನ ಇರ್ತಾರೆ. ತಮ್ ತಮ್ ಬೇಕಾದ ಜನ ಹಚ್ಕೊಂಡಿರ್ತಾರೆ. ಸೊ ಇದಲ್ದೆ ನಿಮ್ಮ ಮನೆಗೆ ಬೇಕಾಗುವಂತ ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ? ನಿಮ್ಗೆ ಊಟೋಪಚಾರಕ್ಕೆ ಬೇಕಾಗುವಂತ ಜೋಳ ಭತ್ತ ಇವೆಲ್ಲ ಬೆಳಿತಾರೆ? ಹೇಗೆ ಭತ್ತ ಹಾಕಿವ್ರಿ ಮನೆ ಪೂರ್ತಿ ಹಾಕಿದ್ರು, 4 ಎಕರೆ ಹಾಕಿವ್ರಿ ಅದನ್ನ. ಈಗ ನೀರ್ ಆಗ್ತದ ಭತ್ತ ಬೆಳೆಯೋಷ್ಟು? ಆಗತ್ತೆ. ಜೋಳ ಬೆಳೆಯಲ್ಲ ನಿಮ್ಮಲ್ಲಿ? ಜೋಳ ಬೆಳೆಯಲ್ರಿ. ಜೋಳ ಖರೀದಿ ಮಾಡ್ತೀರಿ? ಖರೀದಿ ಮಾಡ್ತೀರಿ ಜೋಳ. ತಿನ್ನ ಜೋಳ ಯಾರು ಬೆಳೆಯಲ್ರಿ? ಸಿರಿಧಾನ್ಯಗಳು ಒಂದ್ ಕಾಲಕ್ಕೆ ನಿಮ್ ಭಾಗದಲ್ಲಿ ಜಾಸ್ತಿ ಬೆಳೀತಾ ಇದ್ರು. ನವಣಿ, ಆಮೇಲೆ ಸಾಮೆ, ಸಾವಣಿ, ಆರ್ಕ, ಊದಲು. ಹೌದ್ರಿ. ಈಗಲೂ ಇದ ಬೆಳಿತಾರ? ಈಗ ಇಲ್ಲಿ ಕಮ್ಮಿ ನೋಡ್ರಿ. ನವಣಿ ಬೆಳೆಯಲ್ಲ? ನವಣಿ ಬೆಳ್ತಾರೆ. ನವಣಿ ಬೆಳಿತಾರೆ? ನವಣಿ ಬೆಳಿತಾರೆ. ನೀವು ಬೆಳೆದಿದ್ರೆ ಯಾವಾಗ? ನಾವು ಹಾಕಿಲ್ರಿ. ಈರ್ಬಸಪ್ಪರೇ, ನಿಮ್ಮ ಈ ಹೂವಿನ ಬೆಳೆಯಿಂದ ಹೆಚ್ಚು ಲಾಭನ? ಹೌದ್ರಿ. ಈ ಸೀಡ್ಸ್ ಇಂದ ಹೆಚ್ಚು ಲಾಭನ? ಎರಡು ಲಾಭ. ಒಟ್ಟು ಆರ್ಥಿಕವಾಗಿ ಸುಧಾರಣೆ ಹೊಂದೋದಕ್ಕೆ ರೈತರು ಈ ಕ್ರಮಗಳಲ್ಲಿ ಹೋಗ್ತಾ ಇರೋದು ಒಂದ್ ರೀತಿಯಿಂದ ಲಾಭ ತಂದು ಕೊಡ್ತಾ ಇದೆ. ಒಂದ್ ಕಡೆಗೆ ಬೀಜೋತ್ಪಾದನೆ ಚಟುವಟಿಕೆಗಳು ನಡೀತಾ ಇದೆ, ನಡೀತಿದೆ. ಒಂದ್ ಕಡೆ ಹೂವಿನ ಬೆಳೆಗಳನ್ನು ಸಹಿತ ಬೆಳೀತಾ ಇದಾರೆ. ಹೌದ್ರಿ. ಅದ್ರಲ್ಲಿ ನಿಮ್ ಕುಟುಂಬವು ಒಂದು. ಹೀಗಾಗಿ ಮನೆಗೆ ಒಂದಿಷ್ಟು ಹಣಕಾಸಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಜೀವನ ನಡೆಸ್ತಾ ಜೀವನ ನಡೆಸ್ರಿ. ನಿಮ್ಮ ಮನೆಯ ಸದಸ್ಯರು ಎಷ್ಟು ಜನ ಇದಾರೆ? ಯಾರೆಲ್ಲ ಕೆಲಸಗಳಲ್ಲಿ ತೊಡಕೊಳ್ತೀರಿ? 3 ಜನ ಇದೀರಿ. ನೀವು, ನಿಮ್ ಮನೆಯವರು, ಮಗ ಇದ್ದಾನೆ. ಒಬ್ಬ ತಗೋಣ. ಮದುವೆ ಮಾಡಿದ್ರಿ? ಏನೂ ಇಲ್ರಿ. ಓದ್ತಾನ್ರಿ? ಓದ್ತಾ ಇದ್ದಾನೆ. ಓದ್ತಾನ್ರಿ? ಏನ್ ಓದ್ತಾ ಇದ್ದಾರೆ? ಮುಗಿತೀರಿ ಓದಾದ? ಏನ್ ಓದಿದ್ರಿ? ನರ್ಸಿಂಗ್. ನರ್ಸಿಂಗ್? ನರ್ಸಿಂಗ್ ಕೋರ್ಸ್ ಮಾಡಿದ್ದಾರೆ. ಕೋರ್ಸ್ ಮಾಡ್ರಿ. ಇನ್ ನೆಕ್ಸ್ಟ್ ಆಸ್ಪತ್ರೆಗೆ ಹೋಗ್ಬಿಡ್ತಾನೆ. ಹೋಗ್ರಿ. ಒಟ್ಟ ಕೆಲ್ಸಕ್ಕೆ ಕೇಳ್ತಾರೆ? ಹೋಗಿಲ್ಲ, ಕಳಿಸಿಲ್ಲ. ಒಳ್ಳೇದು ಈರ್ಬಸಪ್ಪರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಸಣ್ಣ ಮಗ್ಗಿ ಮತ್ತು ಸೇವಂತಿ ಮತ್ತು ಕಲ್ಲಂಗಡಿಯ ಬೀಜೋತ್ಪಾದನೆಯ ಚಟುವಟಿಕೆಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಣ್ಣ ಮಗ್ಗಿ ಹಾಗೂ ಸೇವಂತಿ ಹೂ ಕೃಷಿಯ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ಶ್ರೀ ಇರಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಎಚ್ಪಿ ಯಶೋಧ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ

ಕ್ಷಮರಾಗೋಣ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕುದಿಕುಗೋಣ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕುಡಿಕುಗೋಣ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹುಲ್ಜಾ ಸಿಂ ಸಿಂ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ರಾಕೆಟ್ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ಏರೋಣ ನಾವು ಕಕ್ಷೆಗೆ ಹೇಳೋಣ ಬಾಯ್ ಬಾಯ್ ಭೂಮಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ಸ್ಪೇಸ್ ಹೋಟೆಲ್ನಲ್ಲಿ ಕುಳಿತು ನಿದ್ದೆ ನೀರಡಿಕೆ ಬಿಟ್ಟು ಸ್ಪೇಸ್ ಹೋಟೆಲ್ನಲ್ಲಿ ಕುಳಿತು ನಿದ್ದೆ ನೀರಡಿಕೆ ಬಿಟ್ಟು ನೋಡುತ್ತ ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಭೂಮಿಗೊಂದು ಹಾಕಿ ಸುತ್ತು ರಾಕೆಟ್ನಲ್ಲಿ ಕುಳಿತು ನಾವು ಭೂಮಿಗೊಂದು ಹಾಕಿ ಸುತ್ತು ಮರಳೋಣ ನಾವು ಮನೆಗೆ ಹೇಳೋಣ ಥ್ಯಾಂಕ್ ಭೂಮಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ನಲ್ಲಿ